ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ರಾಯಚೂರು, ಬಳ್ಳಾರಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 75%, ಬೀದರ್ ಮತ್ತು ನೆರೆಯ ಜಹೀರಾಬಾದ್ಗಳಲ್ಲಿ 70%, ವಿಜಯಪುರ ಜಿಲ್ಲೆ ಒಳಗ ಕೊಪ್ಪಳ, ಯಾದಗಿರಿ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 80% ಮತ್ತು ಬಾಗಲಕೋಟೆ ಜಿಲ್ಲೆ ಒಳಗ 85% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು ಅನ್ನುವಂತಹ ಸೂಚನೆ ಅದ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದು. ಕೆಲವು ಕಡೆ ಉತ್ತಮ ಮಳೆ ಆಗಬಹುದು. ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಸಾಮಾನ್ಯ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಮಣ್ಣಿನ ಮಗ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ರಂಜನಗಿ ಗ್ರಾಮದ ಯುವ ಕೃಷಿಕರಾದ ಶರಣಬಸಪ್ಪ ನಾಗಾವಿ ಅವರೊಂದಿಗಿನ ಸಂದರ್ಶನ ಕೇಳೋಣ. ಇವರನ್ನ ಸಂದರ್ಶಿಸುವವರು ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತ ನಮ್ಮ ಸ್ಟುಡಿಯೋದೊಳಗ ನಮ್ಮ ಕಾರ್ಯಕ್ರಮದೊಳಗೆ ಭಾಗವಹಿಸುವುದಕ್ಕೆ ಒಬ್ಬ ಯುವ ಕೃಷಿಕರಿದ್ದಾರೆ. ಯುವ ಕೃಷಿಕರು ಅಂತಂದ್ರ ಅವರು ಕೃಷಿಯ ಹಿನ್ನೆಲೆ ಇರುವಂತಹ ಶಿಕ್ಷಣ ಪಡೆದಂತಹವರು. ಕೃಷಿ ಇಂಜಿನಿಯರಿಂಗ್ ಪದವಿಯನ್ನ ಪಡೆದು ಕೃಷಿ ಒಳಗ ಡಿಗ್ರಿ ಆದ ನಂತರ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಜೇವರ್ಗಿ ತಾಲೂಕು ರಂಜಣಿಗೆ ಒಳಗ ಅವರು ಕೃಷಿ ಮಾಡ್ತಾ ಇದ್ದಾರೆ. ಶರಣಬಸಪ್ಪ ನಾಗಾವಿ ಅವರೇ ಯುವ ಕೃಷಿಕರು. ಶರಣಬಸಪ್ಪ ನಾಗಾವಿ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ತೆ ಸರ್, ಧನ್ಯವಾದಗಳು. ಸಂತೋಷ ಆಗ್ತದ. ತಾವು ಕೃಷಿಯನ್ನ ಕಲಿತು ಮತ್ತ ಕೃಷಿ ಮಾಡಬೇಕು ಅನ್ನುವಂತಹ ಒಂದು ಇಚ್ಛೆ ಇಟ್ಟುಕೊಂಡು ಡಿಗ್ರಿ ಮುಗಿದ ಕೂಡಲೇ ನೇರವಾಗಿ ಹೊಲಕ್ಕೆ ಬಂದಿರಿ? ಹೌದು ಸರ್. ಮತ್ತ ಮುಂದೆ ಸ್ನಾತಕೋತ್ತರ ಪದವಿ ಮಾಡಬೇಕು, ಮುಂದೆ ಜಾಬ್ ಹಿಡಿಬೇಕು ಅನ್ನುವಂಥದ್ದೇನು ವಿಚಾರ ಬರಲಿಲ್ಲ ತಮಗೆ? ಆಕ್ಚುಲಿ ಸರ್, ನಮ್ಮ ತಂದೆಯವರು PUC ಮುಗಿದ ತಕ್ಷಣ ಹೇಳ್ತಾ ಇದ್ರು ಸರ್. ಅಂದ್ರೆ ನಮ್ಮ ತಂದೆಯವರಿಗೆ ನನಗೆ ದೂರ ಕಳಿಸ್ಲಕ್ ಸ್ವಲ್ಪ ಅವರಿಗೆ ಕಷ್ಟ ಅನಿಸ್ತಿತ್ತು ಸರ್. ಹಿಂಗಾಗಿ ಹೊಲ ಅದಲ್ಲಪ್ಪ, ಹೊಲ ಮಾಡ್ಕೊಂಡು ಇರಬಹುದಲ್ಲ ಅಂತೇಳಿ ಸರ್, ನಮ್ಮ ಅಣ್ಣ ಮತ್ತೆ ನಾನು ಇಬ್ರಿದ್ದೆ ಸರ್. ಅವರು ಮಾಡ್ತಾ ಇದ್ರು, ನನ್ನ ಸಣ್ಣ ಮಗ ಅಂತೇಳಿ ಸ್ವಲ್ಪ ಅವರಿಗೆ ಕಾಳಜಿ ಜಾಸ್ತಿ ಇತ್ತು ಸರ್. ಅವ್ರ ಜೊತೆ ಕೃಷಿ ಒಳಗೆ ನಾನು ಭಾಗಿಯಾಗಬೇಕು ಅಂತೇಳಿ ಅವ್ರಿಗೆ ಅನಿಸ್ತಾ ಇತ್ತು ಸರ್. ಆದ್ರೂ ನನ್ನ ಅದೃಷ್ಟ, ನಂಗೆ BTEC ಅಗ್ರಿ ಇಂಜಿನಿಯರಿಂಗ್ ಸೀಟ್ ಸಿಕ್ಕು, ಅದನ್ನೇ ಮುಗಿಸ್ಕೊಂಡೆ ಸರ್. ಅಲ್ಲಿ ನಾವು ಪುಸ್ತಕದಾಗ ಜಾಸ್ತಿ ಓದಿದಕ್ಕಿಂತ ಸೀನಿಯರ್ಸ್ ಮತ್ತೆ ಟೀಚರ್ಸ್ ಎಲ್ಲ ಪ್ರಾಕ್ಟಿಕಲ್ಲಿ ಚೆನ್ನಾಗಿ ಹೇಳಿದ್ರು ಸರ್. ಆ ಒಂದು ವಿಷಯದಿಂದ ಏನಾಯ್ತು ಅಂತಂದ್ರೆ ಮತ್ತಿಷ್ಟು ಕೃಷಿ ಮ್ಯಾಗ ಒಲವು ಜಾಸ್ತಿ ಆಯ್ತು ಸರ್. ಅದಾದ ತಕ್ಷಣ ಈಗ ಬೇರೆದವರೆಲ್ಲ ವರ್ಕ್ ಮಾಡ್ತಾರ, ಜಾಬ್ ಮಾಡ್ತಾರ ಅಂತೇಳಿ ಬೇರೆ ಕಡೆ ಹೋಗ್ಬೇಕು ಅಂತ ಪ್ಲಾನ್ ಇತ್ತು ಸರ್ ಆ ಸ್ಥಿತಿಯೊಳಗೆ ಸರ್, ಆ ಟೈಮ್ದೊಳಗೆ ಸರ್. ಬಟ್ ಆ ಟೈಮ್ ಒಳಗೆ JDS BPM ಅಂತೇಳಿ ನಮ್ಮ ಊರಾಗೆ ಪೋಸ್ಟಿಂಗ್ ಆಯ್ತು ಸರ್ ನಮ್ದು. ಹಿಂಗಾಗಿ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಅಂತೇಳಿ ಊರಿಗೆ ಬಂದ್ವಿ ಸರ್. ಪೋಸ್ಟ್ ಒಳಗೆ, ಪೋಸ್ಟ್ ಒಳಗೆ ಸರ್. ಅದು ಆಗಿದ್ಮ್ಯಾಗ ಏನಾಯ್ತು ಸರ್, ಈಗ ಊರಾಗ 3 hours ಅಷ್ಟೇ ಡ್ಯೂಟಿ ಇರೋದು ಸರ್, ಪಾರ್ಟ್ ಟೈಮ್ ಸರ್. ನಾವು ಕೃಷಿ ಒಳಗೆ ಏನೋ ಮಾಡಬೇಕು ಅಂತೇಳಿ ನಮ್ದೆಲ್ಲ ಮುಂಚೆ ಕಬ್ಬು ಹತ್ತಿ ಇದೇ ಬೆಳಿತಿದ್ರು ಸರ್. ಬಾವಿನೂ ಇತ್ತಲ್ಲ ಸರ್, ಅವಾಗ ಸ್ವಲ್ಪ ನೀರು ಕಡಿಮೆ ಬೀಳೋದ್ರಿಂದ ಏನಾಯ್ತು, ಬೋರ್ವೆಲ್ ಹಾಕಿಸಿದ್ವಿ ಸರ್. ಅದು ಆಗಿನೂ ಕೂಡ ಕಬ್ಬಿಗೆ ರೋಗ ಜಾಸ್ತಿ ಬಂದ ತಕ್ಷಣ ನಮಗೆ ಲಾಭ ಅನಿಸ್ಲಿಲ್ಲ ಸರ್. ಅವಾಗ ನಾವು ಏನೋ ಒಂದು ಮಾಡ್ಬೇಕಲ್ಲ ಅಂತೇಳಿ ನಮ್ಮ ಸೀನಿಯರೇ ಇದ್ರು ಸರ್, ಅವರು ಬ್ಯಾಂಕಲ್ಲಿ ಹೆಲ್ಪ್ ಮಾಡಿದ್ರದಿಂದ ಅದನ್ನ ತಗೊಂಡು ಬೋರ್ವೆಲ್ ಹಾಕಿಸಿ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡ್ವಿ ಸರ್. ಮಾಡಿಕೊಂಡು ತರಕಾರಿ ಎಲ್ಲ ಬೆಳಿಲಾಕತ್ತೆ ಸರ್. ಫಸಲು ತಗೊಂಡ್ಮ್ಯಾಗ ವೇಸ್ಟೇಜ್ ಎಲ್ಲ ಹೆಚ್ಚಿಗೆ ಆಗ್ಲತ್ತಲ್ಲ ಸರ್. ಆ ಟೈಮಿಗೆ ಅದನ್ನ ನಾವು ಇದನ್ನ ಬಳಸ್ಕೋಬಹುದಲ್ಲ ಅಂತೇಳಿ ಕುರಿ ಸಾಕಣೆ ಸ್ಟಾರ್ಟ್ ಮಾಡಿದ್ವಿ ಸರ್. ಕುರಿಗೆ ಏನ್ ಶೆಡ್ ಹಾಕಿದ್ದೇವಲ್ಲ ಸರ್, ಅದ್ರ ಕೆಳಗಡೆನೆ ಕೋಳಿನು ಕೂಡ ಒಂದೆರಡು ಮುಂಚೆ ಇದ್ದು ಸರ್ ಮನೆ. ಅವಕ್ಕೇನ್ ನಾವು ಪೋಷಣೆ ಅದು ಏನ್ ಮಾಡೋದ್ ಬೇಕಾಗಿರ್ಲಿಲ್ಲ ಸರ್. ಅವ್ಕರ ಪಾಡಿಗೆ ಅದನ್ನ ತಿಂತ ಇದ್ವು, ಆರಾಮ್ ಇರ್ತಾ ಇದ್ವು ಸರ್.

ಆತ್ಮೀಯರೇ, ಶ್ರೀನಿವಾಸಪ್ಪ ಅವರು ಹೇಳಿದಂತಹ ನಂಬರ್ ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9148238772 ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಬಹುದು. ಒಳ್ಳೇದು ಶ್ರೀನಿವಾಸಪ್ಪ ನಾಗವಿಯವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ, ವಿಶೇಷವಾಗಿ ಯುವ ರೈತರ ಜೊತೆಗೆ ತಾವು ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ಯಾವ ರೀತಿ ಕಲ್ತಂತವರು ಕೃಷಿಗೆ ಬರುವುದರಿಂದ, ವಿಶೇಷವಾಗಿ ತಾವು ಏನು ಕೃಷಿ ಶಿಕ್ಷಣ ಪಡ್ಕೊಂಡು ಒಕ್ಕಲ್ತನಕ್ಕೆ ಬಂದಿರಿ, ಬಹಳ ಮೆಚ್ಚುವಂತಹ ಒಂದು ಕೆಲಸ, ಯಾವುದೇ ನೌಕರಿಗೆ ಹೋಗಲಾರದೆ ತಾವು ಈ ಕೃಷಿಯನ್ನ ಒಂದು ಉತ್ತಮ ವೇದಿಕೆಯನ್ನಾಗಿ ಮಾಡಿಕೊಂಡು ಅದರ ಒಂದು ದೊಡ್ಡ ಆದಾಯ ಮೂಲವನ್ನಾಗಿ ಮಾಡಿಕೊಳ್ಬೇಕು, ಮತ್ತೆ ಆ ಕೃಷಿಯನ್ನ ವೈಜ್ಞಾನಿಕವಾಗಿ ಮಾಡ್ತಾನೆ ನಮ್ಮ ರೈತರಿಗೂ ಕೂಡ ಸಹಾಯ ಮಾಡಬೇಕು ಅನ್ನುವಂತಹ ಒಂದು ಪರಿಕಲ್ಪನೆ ಇಟ್ಟುಕೊಂಡು ತಾವೇನು ಕೃಷಿ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ನಿಮ್ಮ ಏನು ಕನಸು ನನಸಾಗಲಿ, ಮತ್ತ ಏನು ನಮ್ಮ ಜೇವರಿಗೆ ಭಾಗ ಇರಬಹುದು ಅಥವಾ ಕಲಬುರಗಿ ರೈತರಿಗೆ ತಮ್ಮಿಂದ ಸಾಕಷ್ಟು ಅನುಕೂಲಗಳು ಒದಗಿ ಬರಲಿ, ಅವರು ಕೂಡ ಒಂದು ಸಾಮುದಾಯಿಕವಾಗಿ ಕೃಷಿ ಮಾಡಿ ಈ ಕೃಷಿ ಕಷ್ಟ ಕೋಟಲೆ ಅನ್ನುವಂತಹ ವಿಚಾರ ಏನದ ಅದನ್ನ ಮರೆತು ಹೋಗುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತಾ ಇದ್ದೀವಿ. ಏನು ತಾವು ಇಲ್ಲಿ ತನಕ ಭಾಗವಹಿಸಿ ತಮ್ಮ ಅನುಭವಗಳನ್ನು ಹೇಳಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಈ ತನಕ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ರಂಜನಗಿ ಗ್ರಾಮದ ಯುವ ಕೃಷಿಕರಾದ ಶರಣಬಸಪ್ಪ ನಾಗಾವಿ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಅನಂತರ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳೋಣಂತ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ. ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. May 5-25 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ ನಿಖರ ಮಾಹಿತಿ ನೀಡಿ. ಸಮೀಕ್ಷೆಯನ್ನು May 25 ವಿಸ್ತರಿಸಲಾಗಿದೆ. ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. QR ಕೋಡ್ ಸ್ಕ್ಯಾನ್ ಮಾಡಿ. ಶೋಭಕ ಬಾರಿ ಪರ ಜನ, ಬಾ ಬಾ, ಇಲ್ಲ ಇದ್ದೀನಿ. ಏನ್ ಮಾಡ್ಲಿದ್ದೀವ? ಏನಿಲ್ಲಪ್ಪ, ಈಗ ಬ್ಯಾಸಗಿ ಚಾಲು ಆಗ್ಲಿಗತ್ತಲ್ಲ. ಹೆಚ್ಚಾಗ ಚಾಲು ಇಲ್ಲ, ಹೆಚ್ಚಾಗಿ ಆಗ್ಲಿಗತ್ತ ದಿನಕ್ ದಿನ. ಅದಕ್ಕೆ ಮತ್ತೆ ಬ್ಯಾಸಗಿಯಾಗಿ ಮಾಡುವಂತ ಕೆಲಸಗಳಿರ್ತಾವಲ್ಲಪ್ಪ, ಹಪ್ಪಳ, ಸಂಡಗಿ, ಮೆಣಸಿನ್ಕಾಯಿ ಇದ್ ಮಾಡಿಡೋದು. ಹೆಣ್ಮಕ್ಳು ಭಯಂಕರ ಬಿಸಿ ಆಗ್ತಿರ. ಮತ್ತೆ ವರ್ಷದ ತನಕ ಬೇಕಾಗ್ತಾವಲ್ಲಪ್ಪ, ಹೀಗೆ ಮಾಡ್ಬೇಕಾಗ್ತದ. ದಿನ ಮುಂದೆ ಬಹಳ ರುಚಿ ಆಗ್ತದ. ಮತ್ತೆ ಆದ್ರ ಗಂಡಸರು ಇದು ಮಾಡಕ್ ಕಷ್ಟ ನೋಡಿರೋದಿಲ್ಲ. ಹೌದಿಲ್ಲ, ಕರೆಯದ ಈಗ ಅದ್ರದೇ ಒಂದ್ ಸ್ವಲ್ಪ ತಯಾರಿ ಮಾಡ್ಕೋತ ಕೂತಿದ್ದೆ ನೋಡ. ಇದು ಬಹಳ ಚಲೋ ಮಾಡಿದಿ. ಇದ್ರಂಗ ಹೊಲ್ದಾಗು ಸಹಿತ ನಾವು ಮಾಡ್ಬೇಕು. ಕರೆಯದ ಮತ್ತೆ ತಯಾರಿ. ಹೌದೌದು. ಆಮೇಲೆ ಮನ್ಯಾಗನು ಇನ್ನು ಬ್ಯಾರೇನು ಮಾಡ್ಕೋಬೇಕು. ನೋಡು, ಬಿಸಿಲು ಹೆಚ್ಚಾದಂಗ ಶೋಭಕ ಏನಾಗ್ತದ, ಅಡ್ಡ ಮಳಿಗಳು ಸುಳ ಆಗ್ತಾವ. ಹೌದು. ಆದ್ರ ಬಹಳಷ್ಟು ಜನ ರೈತರು ನಾವು ತಯಾರಾಗುದಿಲ್ಲ ಅದಕ್ಕೆ. ಹೌದು. ಏನು, ಒಂದು ಮನ್ಯಾಗ ತಗಡ ಹಾಕಿರ್ತೀವಿ ಅಲ್ಲಿ ಅಲ್ಲಿ, ಈ ಮಳೆಗಾಲ ಅದೆಲ್ಲ ಕಲ್ತು ಕಟ್ಟಿ ವೈರ ಹಗ್ಗ ಎಲ್ಲ ಲೂಸ್ ಆಗಿರ್ತಾವ. ಹೌದು ಹೌದು. ಗಾಳಿಗೆ ಹರ್ಕೊಂಡು ಹೋಗ್ತಾವ. ಈಗ ಏನ್ ಮಾಡ್ಕಲ್ಲ, ಟೈಟ್ ಮಾಡಿ ಫಿಟ್ ಮಾಡ್ಬೇಕು. ಖರೇನೇ ಅದ. ಯಾವ ಹರ್ಕೊಂಡು ಹೋಗ್ಬೇಡ. ಇನ್ ಎರಡನೇ ಕೆಲಸ ಏನ್ ಮಾಡಕಂತಂದ್ರ, ಈಗ ಹೊಲ ಎಲ್ಲ ಖಾಲಿಗ ಆಲ್ಮೋಸ್ಟ್. ಹೌದೌದು. ತೊಗರಿ ಹೊಲ ಖಾಲಿಯಾಗಿದೆ, ಎಲ್ಲ ಖಾಲಿ, ಹತ್ತಿ ಹೊಲ ಖಾಲಿಯಾಗಿದೆ. ಯಾವ್ಯಾವ ಹೊಲ ಖಾಲಿಯಾಗಿ ಶೋಭಕ, ಒಂದು ಒಳಗಿನ ಕಸ ಎಲ್ಲ ತೆಗೆದು ಹೊಲ ಸ್ವಚ್ಛ ಮಾಡಬೇಕು. ಎರಡನೇದು ಮಾಗಿ ಉಳುಮೆ ಮಾಡಬೇಕು. ಮಾಗಿ ಉಳುಮೆ ಮಾಡೋದೇನದ, ಯಾವಾಗಾರ ಉಳುಮೆ ಅಂತ ಮಾಡಬೇಕು. ಯಾಕೆ ಮಳೆಗಾಲದಾಗ ಬಿತ್ತಬೇಕು ಅಂತಂದ್ರ, ಮಳೆಗಾಲದಾಗ ನೇಗಿಲು ಹೊಡೆದು ಹೊಲ ತಯಾರು ಮಾಡಿ ಬಿತ್ತಬೇಕು. ಆದ್ರ ಮಳೆಗಾಲದ ಅವಾಗೆ ನೇಗಿಲು ಹೊಡೆದು ಅವಾಗೆ ಬಿತ್ತದಕ್ಕಿಂತ ಈಗ ನೇಗಿಲ ಹೊಡೆದ್ರ ಏನಾಗ್ತದ, ಬಿದ್ದ ನೀರು ಒಳಗೆ ಹಿಂಕೊಂಡ್ಬಿಡ್ತದ, ಭೂಮಿ ಸೈಲ್ ಆಗ್ತದ, ಹೌದಲ್ಲ ಮತ್ತೆ ನೋಡು ನೀ ಹೇಳ್ದಂಗ ಅವಂತ ಆಗೇ ಆಗ್ತಾವ. ಅದ್ರ ಜೊತೆಗೆ ಇನ್ನೊಂದು ಮುಖ್ಯ ಏನಂತಂದ್ರ, ಯಾವ ನಾವು ಬೆಳಿ ಬೆಳೆದಿರ್ತೀವಿ ನೋಡು, ಆ ಬೆಳಿ ರೋಗಾಣುಗಳು ಆಮೇಲೆ ಕೀಟದ ಕೋಶಗಳು ಅವು ಸೀಸನ್ ಮುಗಿತ್ ನೋಡು, ಅವ್ ಒಳಗ್ ಬಿದ್ದಿರ್ತಾವ. ಅವ್ ಎಷ್ಟ್ ಶಾಣೆ ಇರ್ತಾವ ಅಂದ್ರ, ಮುಂದ್ ಮಳಿ ಬರತನಾನು ಒಳಗೆ ಕೊಡ್ತಾವ. ಗಪ್ಪ, ಯಾವ ಮಳಿ ಸುರ ಐತ್ ನೋಡು, ಮತ್ತ ಒಳಗಿಂದ ಬಂದ್ ತಮ್ಮ ಕೆಲಸ ಶುರು ಮಾಡ್ತಾವ. ಮಾಗಿ ಉಳಿಮೆ ಮಾಡಿದ್ರೆ ಏನಾಗ್ತಂದ್ರೆ, ಒಳಗಿಂದ ಕೋಶ ಇರ್ತಾವಲ್ಲ ಅವೆಲ್ಲ ಬಿಸಿಲಿಗೆ ಹೊರಗೆ ಬರ್ತಾವ. ನೀ ಯಾವಾಗೇನೋ ನೇಗಿಲು ಹೊಡೆ ಬಂದ ಹಿಂದೆ ಕೊಕ್ಕರಿ ಇವೆಲ್ಲ ಪಕ್ಷಿಗಳು, ಬಿಳಿ ಪಕ್ಷಿಗಳು ಇರ್ತಾವಲ್ಲ, ಕೊಕ್ಕರೆ ಬಂದಿರ್ತಾವ ಹಿಂದೆ. ಯಾಕೆ ಬರ್ತಾವ ರೈತರ ಹಿಂದೆ ಅವು ಹೋಗ್ತಿರ್ತಾವ ಹಂಗೇನೆ. ಹೌದಲ್ಲ, ಅವು ನೇಗಿಲು ಹೋಗೋ ಮುಂದೆ ಏನೇ ಹುಳ ಬರ್ತಾವ ಎಲ್ಲ ಹಾಸ್ಕೊಂಡ್ ತಿಂತಾವ. ಅಷ್ಟು ಅಂತ ಅವು ಕರ್ಸ್ಕೊಂಡ್ ತಿನ್ಲಿಕ್ಕೆ ಆಗುದಿಲ್ಲ, ಅಷ್ಟು ಪಕ್ಷಿ ಇರೋದಿಲ್ಲ. ಬಿಸಿಲದಲ್ಲ ಸೂರ್ಯದೇವ, ಹೌದೌದು, ಅದ್ರಲಿಂದ ಅರ್ಧ ಇದಾಗ್ಬಿಡ್ತಾವಲ್ಲ. ಪೂರ್ಣ ಬಿಸಿಲು ಹೋಗಿ ಭೂಮಿಗೆ ಹೀಟ್ ಹೆಚ್ಚಾಗಿ ಆ ಉಳಿದಿವೆಲ್ಲ ಸತ್ತು ಹೋಗ್ಬಿಡ್ತಾವ. ಭೂಮಿ ಕಾವಾಗ್ಬೇಕು. ಆಮೇಲೆ ನೀ ಹೇಳಿದಂಗ ಅಡ್ಡ ಮಳಿ ಬಂದಾಗ ನೀರು ಅಷ್ಟು ಇಂಗುತ್ತದೆ, ಹರ್ಕೊಂಡ್ ಹೋಗೋದಿಲ್ಲ. ಮಳಿ ಜೋರ್ ಬಂದಾಗ ಏನ್ ನೀರ್ ಹರ್ಕೊಂಡ್ ಹೋಗ್ತಾ ನೋಡು, ಬರೀ ನೀರೇ ಹೋಗ್ತದೆ, ನೀರ್ ಸ್ವಚ್ಛ ಇರ್ತದೆ, ಮಣ್ಣು ಮಣ್ಣು ಇರ್ತದೆ, ಮಣ್ಣೇ ಆಗ್ತದೆ. ಮತ್ತೆ ಮ್ಯಾಲಿನ ಬರ ಮುಂದೆ ಸ್ವಚ್ಛ ಇರ್ತದೆ, ಇಲ್ಲಿ ಭೂಮಿಗೆ ಬಿದ್ದ ಮೇಲೆ ಮಣ್ಣಾಗಿಬಿಡ್ತದಪ್ಪ. ಅದು ಅಂದ್ರೆ ಮಣ್ಣು ತಗೊಂಡೆ ಹೋಗ್ತಾ ಹರ್ಕೊಂಬ. ಹೌದ್ ಮತ್ತೆ, ಹರಿದ ಹೋಗಂಗ ಮಳಿ ಬಂತು ಅಂದ್ರೆ ಮಣ್ಣ ತಗೊಂಡೆ ಹೋಗ್ಬಿಡ್ತಾರೆ. ಅಂದ್ರ ಎಷ್ಟು ಮಣ್ಣು ಹರ್ಕೊಂಡ್ ಹೋಗ್ತಾ ನೋಡು, ಅಷ್ಟು ನಮ್ಮ ತ್ರಾಸ ಆಗ್ತದೆ. ಮಾಡ್ಕೋಬೇಕು, ಆದ್ರೆ ಬಹಳ ಮಂದಿ ಮಾಡ್ಕೊಳ್ಳಲ್ಲ ಯಾರ. ಖರೇನೆ, ಹೌದಲ್ಲ, ಹೌದೌದು. ಇದಕ್ಕೆ ನಾವು ತಡಿಬೇಕು ಅಂತ ಏನ್ ಮಾಡಕ್ ಶಿವಕ್ಕ, ನೇಗಿಲ ಹೊಡೆದ ಮೇಲೆ ಇನ್ನೊಂದ್ ಏನ್ ಮಾಡಬೇಕು, ಅಲ್ಲಿ ಅಲ್ಲಿ ಅಲ್ಲಿ ತಗ್ಗು ಮಾಡಬೇಕು. ನಿಮ್ಗೆ ಎಷ್ಟು ಸೈಜ್ ಬೇಕು ಆ ಸೈಜ್, ಹೊಲ ತುಂಬಾ ತಗ್ಗು ಮಾಡ್ರಿ. ಸಣ್ಣ ರೈತಿರ್ಲಿ ದೊಡ್ಡ ರೈತಿರ್ಲಿ ಎಲ್ಲಾರು, ನಿಮ್ ಎಷ್ಟೇ ಎಕರೆ ಹೊಲ ಅಂತ ಇಟ್ಕೊಂಡು ನೇಗಿಲ ಹೊಡೆದ ಮೇಲೆ ಏನ್ ಮಾಡ್ರಿ, ಒಂದು ನೇಗಿಲ ಇಳಕಲ್ಲಿ ಅಡ್ಲೆ ಹೊಡಿಬೇಕು. ಅದಂತೂ ನಮ್ ರೈತರು ಮಾಡೇ ಮಾಡ್ತಾರೆ. ತೆಗ್ ಹೆಂಗಿರ್ತಾವ ನೋಡು, ಇಳಿಜಾರು ಇಳಿಜಾರಿ ಅಡ್ಲಾಗಿ ನೇಗಿಲು ಹೊಡಿಬೇಕು. ಆಮೇಲೆ ಅಲ್ಲಿ ಅಲ್ಲಿ ಅಲ್ಲಿ ಹೊಲ ತುಂಬಾ ತೆಗ್ ಮಾಡ್ಬೇಕು. ನೀವು ಕಬ್ಬಿಣ ಬುಡಿ ತೊಗೋರಿ, ಪೌಡಿ ತೋರಿ, ಏನೇ ತೋರಿ, ಒಂದ್ ಎರಡೆರಡು ಫೀಟ್ ಎರಡೆರಡು ಫೀಟ್ ಎರಡೆರಡು ಫೀಟ್ ದಿಡ್ ದಿಡ್ ಫೀಟ್ ಹಾಗೆ ತೆಗ್ ಮಾಡ. ಈ ಅಡ್ಡ ಮಳಿ ಬಂದಾಗ ನೀರೆಲ್ಲ ಒಳಗ ನಿಂತು ಹಿಂಗಿತ್ತು, ಹಿಂಗಿದಾಗ ಏನಾಗಿತ್ತ, ಒಂದು ಮಣ್ಣು ಹರ್ಕೊಂಡು ಹೋಗೋದಿಲ್ಲ. ಎರಡನೇ ಏನಾಗ್ತಂದ್ರ, ನಮ್ದು ಅಂತರ್ಜಲ ಮಟ್ಟ ಹೆಚ್ಚಾಗ್ತದೆ. ಇದಕ್ ನಾವ್ ಏನ್ ಖರ್ಚು ಮಾಡೋಕವ, ಏನೂ ಇಲ್ಲ, ಗಳೆ ಅಂತೂ ಹೊಡಿತಿರ್ತದ. ಆಮೇಲೆ ಒಂದ್ ಸ್ವಲ್ಪ ಅಂದ್ರೆ ತೆಗಿಯೋದು ಒಂದೇ ಕೆಲಸ ನೋಡಲ್ಲ. ಹೌದಲ್ಲ, ಅದಕ್ಕೇನ್ ಖರ್ಚು ಆಗೋದ, ಅದರಿಂದ ಏನ್ ನಮ್ಗೆ ಲಾಭ ಆಗೋದಲ್ಲ, ಅದು ಬಹಳ ನಮಗ ಉಪಯೋಗ. ಇದ್ರ ಜೊತೆ ಯಾವಾಗ ಇನ್ನೊಂದ್ ಏನಂತಂದ್ರ, ಹೊಲ ಖಾಲಿಯಾದಾಗ ಮಣ್ಣಿನ ಮಾದರಿ ತಗೊಂಡು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಹಾ, ಅದು ಒಂದು ಮುಖ್ಯ ಅದ ನೋಡಪ್ಪ. ಈಗ ಬಹಳ ಜನ ಮಾಡಿಸ್ಲಿಕ್ಕತ್ತಾರ, ಆದ್ರೂ ಸ್ವಲ್ಪ ಇನ್ನ ಕಡಿಮೆನೇ ಅದ. ಹೌದೌದು, ಬಹಳ ಮಂದಿ ಕೇಳಲಿಕ್ಕತ್ತಾರ ಈಗನು ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ಹೇಳಿ. ಮತ್ತೆ ಅದನ್ನ ಹೆಂಗ ಒಂದೇ ಕಡೆದ ಮಣ್ಣು ತಗೊಂಡು ಹೋಗ್ಬೇಕು, ಅಥವಾ ಎಲ್ಲಾ ಕಡೆದ ತಗೊಂಡು ಎಷ್ಟು ತಗೊಂಡು ಹೋಗ್ಬೇಕು, ಏನ್ ಕತ್ತಿ ಅದು ನೋಡು. ಅದಕ್ಕೆ ಒಂದು ಪದ್ಧತಿ ಅದ. ಅದಕ್ಕೆ ಏನ್ ಮಾಡ್ಬೇಕು, ಊರಾಗ ರೈತ ಸಂಪರ್ಕ ಕೇಂದ್ರ ಇರ್ತಾವ, ಹೌದಲ್ಲ, ಕೃಷಿ ಅಧಿಕಾರಿಗಳು ಇರ್ತಾರ, ಅವ್ರಿಗೆ ಹೋಗಿ ಭೇಟಿಯಾಗ ಭೇಟಿಯಾಗ್ರಿ. ಹಿಂಗ್ ಮಾಡ್ಬೇಕ್ರಿ ಅಂದ್ರೆ ಎಲ್ಲ ಡೀಟೇಲ್ ಕೊಡ್ತಾರ. ಒಂದೇನು ಗಿಡದ ಹೆಳಿ ತೆಗಿಬಾರ್ದು, ಬೋದಿನ ಗುಂಟ ಅಂದ್ರೆ ಬದು ಇರ್ತಾವಲ್ಲ ವಡ್ಡ, ಬದುವಿನ ಗುಂಟ ತೆಗಿಬಾರ್ದು, ನಡು ಅಲ್ಲಿ ಅಲ್ಲಿ ಅಲ್ಲಿ ಅಲ್ಲಿ ತೆಗಿಬೇಕು. ಮಣ್ಣು ಪರೀಕ್ಷೆ ಮಾಡ್ಕೋಬೇಕು. ಮಣ್ಣು ಪರೀಕ್ಷೆ ಮಾಡ್ಕೊಳ್ಳೋದು ಯಾಕೆ ಉಪಯೋಗಿಸ್ಬೇಕಂದ್ರ, ನಾವ್ ಏನ್ ಬೆಳಿ ಬೆಳಿಬೇಕಂತ ಮಾಡಿವಲ್ಲ ಅದಾದ್ರೆ ಬೆರಿಬೇಕು. ನಮ್ಮೊಂದು ಚೀಟಿದಾಗ ರೈತರ ಹೆಸರು, ಸರ್ವೆ ನಂಬರು, ಊರು, ಆಮೇಲೆ ಹಿಂದೆ ಯಾವ ಬೆಳಿ ಬೆಳೆದಿದ್ವಿ, ಮುಂದೆ ಯಾವ ಬೆಳಿ ಬೆಳೆದಿದ್ದೀವಿ ಅಂತಂದ್ರ, ಅದ್ರೊಳಗೆ ಏನು ಪೌಷ್ಟಿಕಾಂಶ ಅದವ, ಆ ಬೆಳಿಗೆ ನಾವು ಎಷ್ಟು ಹಾಕಬೇಕು ಅನ್ನೋದನ್ನ ಅವರು ನಮ್ಮ ರೆಕಮೆಂಡೇಶನ್ ಕೊಡ್ತಾರ. ಅಂದ್ರೆ ಮುಂದೆ ಬೆಳಿಬೇಕಾದಂತ ಬೆಳಿಗೆ ಪೋಷಕಾಂಶಗಳು ಅದಾವೋ ಇಲ್ಲ ಅನ್ನೋದು ಗೊತ್ತಾಗ್ತದಲ್ಲಿ, ಇದ್ದಿದ್ದಿಲ್ಲ ಅಂದ್ರೆ ಇದನ್ನ ಹಾಕ್ರಿ ಅಂತ ಹೇಳ್ತಾರ ಅವರು. ಯಾವ್ದ ಕಡಿಮೆ ಅದ, ಯಾವ್ ಹೆಚ್ಚಿಗೆ ಅದ, ಕೆಲವೊಂದು ಹೆಚ್ಚಿಗೆ ಇರ್ತಾವ. ಹೌದ್ ಮತ್ತೆ ಹೆಚ್ಚಿಗಿದ್ದಾಗ ಮತ್ ನಾವ್ ಯಾಕೆ ಹಾಕ್ಬೇಕು, ಹಾಕಬಾರ್ದು ಅಂದ್ರೆ. ಹಿಂಗಾಗಿ ನಾವು ಖರ್ಚನ್ನ ಕಡಿಮೆ ಮಾಡ್ಕೊಳ. ಇನ್ನೊಂದ್ ಚೌಕ ಬ್ಯಾಸಗಿ ಒಳಗ್ ಬಹಳ ಬಹಳ ಬಹಳ ಮುಖ್ಯ ಅಂತಂದ್ರ, ಈ ನಿಂಬಲ್ಲಿ ಎಮ್ಮೆ ಅದಲ್ಲ, ಅದಲ್ಲ ಆಕಳದ, ಆಕಳನು ಅದ, ಎಮ್ಮೆ ಎತ್ತಗಳದಾವ, ಹಾಲು ಕೊಡ್ಲಿತ್ತ ಕೊಡ್ಲಿಕ್ಕತ್ತದ. ಬ್ಯಾಸಗಿ ಹಾಲು ಕಡಿಮೆ ಆಗ್ತಾವ, ಆಗ್ತಾವ ಬಿಡು, ಸ್ವಲ್ಪ ಕಮ್ಮಿ ಆಗ್ತಾವ. ಮತ್ ಯಾಕೆ ಆಗ್ತಾವ, ಹೆಚ್ಚಿಗೆ ಮಾಡ್ಬೇಕಂದ್ರೆ ಏನಾರ ಪ್ರಯತ್ನ ಮಾಡ್ಬೇಕಲ್ಲ. ಯಾಕಂದ್ರೆ ಮತ್ತೆ ಬ್ಯಾಸಗಿನೇ ಇರ್ತದಪ್ಪ, ನಮ್ಗೆ ಹೆಂಗ ಸರಿಯಾಗಿ ಊಟ ಹೋಗಂಗಿಲ್ಲ, ಅವಕ್ಕೂ ಹಂಗೆ ಆಗ್ತದ ಅಂತ ಅನ್ಕೋತದ. ಅನ್ಕೋತದ, ಒಪ್ಕೊಂಡೆ. ಅದಕ್ಕೆ ಸ್ವಲ್ಪ ನಾವು ಅನುಕೂಲ ಮಾಡಿಕೊಟ್ರ ಆ ಪೂರ್ಣ ಕಡಿಮೆ ಆಗಿದ್ರೆ ಸ್ವಲ್ಪ ಕಡಿಮೆ ಆಗ್ತದೆ. ಹಾಲಿನ ಇಳುವರಿ ನಾವು ಅಷ್ಟೇ ಇಟ್ಕೊಳ್ಳಿಕ್ ಪ್ರಯತ್ನ ಮಾಡಬಹುದು. ಏನ್ ಮಾಡ್ಬೇಕಂತ ಅದಕ್ಕೆ, ಏನ್ ಮಾಡ್ಬೇಕು, ನೀ ಏನ್ ಕೊಟ್ಟಿಗೆ ಮಾಡಿರ್ತಿ ನೋಡು. ಹೌದು, ನಮ್ಗೆ ಹೆಂಗ್ ಮನ್ಯಾಗ ನಾವು ಕೂಲರ್ ಎಸಿ ಹಾಕೊಂಡಿರ್ತೀವಿ, ಅವಕ್ಕೂ ಶೆಕೆ ಆಗ್ತದ. ಅದಕ್ಕೆ ಏನ್ ಮಾಡ್ಬೇಕು, ಈ ತಗಡನೆ ಹಾಕೊಂಡಿ ತಿಟ್ಕೋ, ಅದ್ರ ಮೇಲೆ ಬೇರೆ ಕಳಕಿ ಇರ್ತಾರ, ತೊಗರಿ ಕಟ್ಟಿಗೆ ಆಯ್ತು, ಹತ್ತಿ ಕಟ್ಟಿಗೆ ಆಯ್ತು, ಯಾವ್ದೇ ಅದ್ರ ಮೇಲೆ ಎಲ್ಲ ಹೊಚ್ಚಿಬಿಡೋ, ಮೇಲೆ ಒಂದ್ ಎರಡ್ ಲೇಯರ್ ಹಾಕ್ಬಿಡೋದು, ತಂಪಾಗ್ತದೆ, ತಂಪಾಯ್ತಾ. ಮುಂದೆ ಈ ಗೋಣಿಚೀಲ ಒಂದಕ್ಕೊಂದು ಕಟ್ಟಿ ಏನ್ ಮಾಡ್ಬೇಕು, ಪರ್ದಾ ಮಾಡ್ಬಿಡ್ಬೇಕು. ಓಹೋ, ದನಗಳ ಕೊಟ್ಟಿಗೆ ಪರ್ದಾ ಹಾಕಿಬಿಡ್ಬೇಕು. ಪರ್ದಾ ಹಾಕ್ಬಿಡು, ಪರ್ದಾ ಹಾಕಿ ಏನಂತ ಅದಕ್ಕೆ ನೀರು ಹೊಡೆದು. ಹೌದ್, ಮತ್ತೆ ತಂಪಾಗಿ ಬಿಡ್ತದಲ್ಲ. ಏನ್ ಖರ್ಚು ಮಾಡಿದಂಗಾಯ್ತು? ಏನ್ ಖರ್ಚಿಲ್ಲ, ಹಳಿ ಗುಣಿಚೀಲ ಮನೆಗೆ ಇರ್ತಾವ. ಹೌದು, ಅವು ಹೊಗೆ ಬದ್ಲಿ ಉಪಯೋಗ ಮಾಡ್ಕೊಂಡು ಹೋಗಿದ್ ಬಿಡುದು. ಖರೇನೆ ಖರೇನೆ, ಹಂಗ ಹೋಗಿದಿಲ್ಲ. ಮತ್ತೆ ಉಪಯೋಗ ಮಾಡ್ಕೊಂಡು ತಿಪ್ಪೆ ಹಾಕಿದ್ರೆ ಗೊಬ್ಬರ ಆಗ್ತದ? ಗೊಬ್ಬರ ಆಗ್ತದೆ. ಹೌದೌದ, ಈ ಉಳಿಕೆಗಳೇನಿರ್ತಾವಲ್ಲ, ಯಾವ್ದು ವೇಸ್ಟ್ ಆಗಂಗಿಲ್ಲ ನೋಡೋದು. ಯಾವ್ದು ವೇಸ್ಟ್ ಮಾಡಬಾರ್ದು. ಖರೇನೆ, ಉಳಿಕೆ ಹೆಂಗ್ ಮಾಡ್ಬೇಕು ಅನ್ನೋದು ನಮ್ಗೆ ತಿಳಿತು. ನಮಗ್ ತಿಳಿಲಿಲ್ಲ, ವಿಜ್ಞಾನಿಗಳು ಕೂತಾರಲ್ಲಿ. ಹೌದೌದು, ಅರಿಗೋಗಿ ಕೇಳೋದು ನೋಡ್ರಿ ಸಾಬ್ರೆ, ಇದ್ ಹೆಂಗ್ ಮಾಡ್ಬೇಕ್ರಿ ಅದ ಹೇಳ್ತಾರ ಅಂದ್ರ. ಆಮೇಲೆ ಇನ್ನೊಂದು ಬಹಳ ಮುಖ್ಯ ಅಂತಂದ್ರೆ, ಇದ್ರ ಜೊತೆಗೆ ಹಾಲಿನ ಇಳುವರಿ ಇಟ್ಕೋಬೇಕು ಅಂತಂದ್ರ ಹಸಿ ಹುಲ್ ಕುಡ್ಲಿಕ್ ಪ್ರಯತ್ನ ಮಾಡು. ಹಸಿ ಹುಲ್ ಎಲ್ಲಿ ಸಿಗ್ತದ? ಅದೇ ಅಲ್ಲಿಗೈತಿ. ನಾನು ಹೊಲ ಅರೆ ಖಾಲಿ ಆಗ್ಯದ, ಹಸಿ ಹುಲ್ ಎಲ್ಲಿ ಬರಬೇಕು ಈಗ ಅದಕ್ಕ? ಹೌದಿಲ್ಲ, ಮತ್ತೆ ಈಗ ಸ್ವಲ್ಪ ನೀರಾವರಿ ಇತ್ತು ಅಂತಂದ್ರ ಒಂದ್ ಸ್ವಲ್ಪ ಹಸಿ ಹುಲ್ ಹಾಕೊಳ್ಳಿಕ್ ಪ್ರಯತ್ನ ಮಾಡು. ಅಂದ್ರೆ ಒಣ ಹುಲ್ಲಿನ ಜೊತೆಗೆ ಹಸಿ ಹುಲ್ಲು, ಚುನ್ನಿ, ಹಿಂಡಿ ಇವೆಲ್ಲ ಕಲಿಸಿ ಕೊಟ್ಟಿವಿ ಅಂತಂದ್ರೆ ಏನಾಗುತ್ತೆ, ಅವು ತಿಂತಾವ, ಹಾಲು ಕುಡ್ತಾವ. ನಾವು ಹೋಳಿಗೆ ಅಡಿಗೆ ಮಾಡಿರ್ತೀನಿ, ಬರೀ ಹೋಳಿಗೆ ಒಂದೇ ಮಾಡ್ತದ ಸರ್, ಏನೇನ್ ಮಾಡ್ತೀವಳು? ಅದ್ರ ಜೊತೆಗೆ ಎಲ್ಲ ಬೇಕಾಗ್ತದಪ್ಪ, ಮ್ಯಾಲ್ ಬಜಿ ಬೇಕಾಗ್ತದೆ, ತುಪ್ಪ ಬೇಕಾಗ್ತದೆ, ಹಾಲು ಬೇಕಾಗ್ತದೆ, ಹಪ್ಪಳ ಬೇಕಾಗ್ತದೆ, ಮುದ್ದಿ ಪಲ್ಲೆ ಬೇಕು, ಚಟ್ನಿ ಬೇಕು, ಮತ್ತೆ ಹೌದಿಲ್ಲ ಅಂತಂದ್ರ ಅವು ಅದ್ರ ಜೊತೆಗೆ ಇರುವಂತ ಕಂಪಲ್ಸರಿ. ಹಂಗ ನಾವೇನಂತಂದ್ರ ದನಕರುಗಳಿಗೂ ಸಹಿತ ಇವೆಲ್ಲ ಹಾಕೊಡ್ಬೇಕು. ಅದ್ರ ಜೊತೆಗೆ ಕರುಗಳ ಒಂದು ಆರೋಗ್ಯನು ಕಾಪಾಡ್ಕೊಳ್ಬೇಕು, ಅವು ಬಹಳ ಮುಖ್ಯ ಇರ್ತದೆ. ಯಾಕಂದ್ರೆ ಕರುವಿನ ಆರೋಗ್ಯ ಇತ್ತಂದ್ರೆ ಆಕಳು ಚಲೋ ಇರ್ತದೆ. ಯಾಕಂದ್ರೆ ನಮ್ ಕೂಸಿಗೆ ನಮ್ ಮಕ್ಕಳಿಗೆ ಏನಾದ್ರೂ ನಾವು ಆರಾಮ ಇರ್ತೀವಿ. ನಾವು ಎಮ್ಮಿ ಕರ ಇರ್ಲಿ, ಆಕಳ ಕರ ಇರ್ಲಿ, ಅದ್ರ ಕಾಳಜಿ ತಗೋಬೇಕು. ಆಮೇಲೆ ಬ್ಯಾಸಿಗೆಗಳು ಕೆಲವೊಂದು ಲಸಿಕೆಗಳು ಇರ್ತಾವ, ಲಸಿಕೆಗಳನ್ನ ಹಾಕಿಸ್ಬೇಕು. ಆಮೇಲೆ ಏನಾದ್ರೂ ಆರೋಗ್ಯ ಸಮಸ್ಯೆ ಆಯ್ತು ದವಾಖಾನಿಗೆ ಹೋಗ್ಬೇಕು. ಮಾಡ್ಲಿ ತಾನೆ ರೈತರು ಮಾಡಲ್ಲ, ಆದ್ರೆ ಇನ್ನೂ ಕಾಳಜಿ ತಗೊಳೋದು ಬಹಳ. ಅಂದ್ರೆ ಇಷ್ಟೆಲ್ಲ ನಾವು ಮಾಡಿದೀವಿ ಅಂತಂದ್ರೆ ಸಮಸ್ಯೆ ಆಗಿ ಬಹಳ ಖರ್ಚು ಮಾಡೋದಕ್ಕಿಂತ ಸ್ವಲ್ಪ ಇದ್ದಾಗ ಮುಂಜಾಗ್ರತಾ ಕ್ರಮ ತಗೊಂಡಿವಿ ಅಂತಂದ್ರೆ ಸಮಸ್ಯೆ ಆಗೋದನ್ನ ಕಡಿಮೆ ಮಾಡ. ಖರೆ, ಸಮಸ್ಯೆ ಆಗೋದು ಕಮ್ಮಿ ಆಗ್ತದ, ಮ್ಯಾಲ ಮನುಷ್ಯಗ ನೆಮ್ಮದಿ ಇರ್ತದೆ. ಹೌದಲ್ಲ, ಯಾಕಂತಂದ್ರೆ ಬ್ಯಾಸಿಗೆಯಿಂದ ನಮಗೂ ಬಹಳ ಸುಸ್ತ. ಹೌದು, ಆಮೇಲೆ ಶೋಭಕ್ಕೆ ಇನ್ನೊಂದು ಹಿಂಗ್ ಹೇಳ್ಬೇಕ. ಏನದ? ಏನಂತಂದ್ರೆ ಈಗ ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಒಂದ್ ಕೆಲಸ ಮಾಡ್ಬೇಕು. ಮತ್ತೆ ಯಾವ್ದದು? ಮನೆಯವರು ಪುಸ್ತಕ ಇರ್ಬೇಕಲ್ಲ, ಇರ್ತಾವಲ್ಲ, ಎಂದ ತಿರುವಿ ಹಾಕೇನು ಓದದಂತ ಹೇಳ್ತೀನ. ನಾವ್ ಸ್ವಲ್ಪ ಓದ್ತಿರ್ತೀವಪ್ಪ ಹಂಗೆ. ಹೌದಲ್ಲ, ಅಂತಂದ್ರ ನಾ ಅಂತೀನಿ ಯಾವಾಗೆ ಈ ಬ್ಯಾಸಿಗೆಗಳಿಗೆ ಏನಾಗುತ್ತೆ, ಬಿಸಿಲು ಬಹಳ ಇರ್ತದೆ, ಬಿಸಿಲು ಬಹಳ ಇರ್ತದ, ಹಗಲು ಜಾಸ್ತಿ ಇರ್ತದೆ, ಜಾಸ್ತಿ ಇರ್ತದ. ಚಾ ಮಾಡೋಕೆ ನಾಕರಾಗ್ಬೇಕು, ನಾಕೆ ಆಗಬಲ್ದು ಜಲ್ದಿ. ಹೌದು, ನಾಕಾಗ್ಬೇಕು ಅಂತಂದ್ರ ಯಾರೇ ನಾವು ಓದಿದವ್ರು ಇದ್ದೀವಿ, ಪುಸ್ತಕ ಓದ್ಲಿಕ್ ಪ್ರಯತ್ನ, ಯಾರು ಕಲ್ತಿಲ್ಲ ನೋಡು, ನಾವು ಓದಿದ್ದು ಅವ್ರಿಗೆ ಹೇಳ್ಬೇಕು. ಎರಡು ಕೆಲಸ. ಹೌದು. ಆಮೇಲೆ ಪುಸ್ತಕ ಏನ್ ಗುರ್ತೇನು ಎಂತ ಸಂಗತಿ ಅಂದ್ರ ಸಾಕಷ್ಟು ವಿಷಯ ನಮ್ಗೆ ಹೇಳ್ಕೊಡ್ತ ಮನ್ಯಾಗ ಅಲ್ಮಾರಿಗೆ ಬಿದ್ದಿರ್ತಾವ. ಎಲ್ಲಿತನ ನಾವು ತೆಗೆದು ಓದೋದಿಲ್ಲ, ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಯಾವಾಗ ಓದಿ ಅದ್ರೊಳಗಿಂತ ನಾಲೇಜ್ ಬುದ್ಧಿವಂತಿಗೆ ನಮ್ ತಲೆ ಬರ್ತ ನೋಡು. ಅದಕ್ಕೆ ಒಳ್ಳೆ ಗೆಳೆಯ ಅಂತ ಹೇಳ್ತಾರೆ, ಪುಸ್ತಕ ಅನ್ನೋದು ಒಳ್ಳೆ ಗೆಳೆಯ. ಹೌದಲ್ಲ, ಯಾರು ಬೇಕಾದ್ರೂ ಮೋಸ ಮಾಡಬಹುದು, ಖರೇ ಪುಸ್ತಕಗಳು ಮೋಸ ಮಾಡ್ಲಿಕ್ಕೆ ಆಗಂಗಿಲ್ಲ. ಅದ ಆಮೇಲೆ ಯಾವುದು ಪುಸ್ತಕ ಇದು ಉಪಯೋಗ ಇಲ್ಲ ಅಂತ ಅನ್ನೋದಿಲ್ಲ, ಒಂದಿಲ್ಲ ಒಂದ್ ರೀತಿ ಅದ್ರೊಳಗೆ ವಿಷಯಗಳು ಇದ್ದೇ ಇರ್ತಾವ. ಅದನ್ನ ನೋಡ್ಕೋಬೇಕು, ಓದ್ಕೋಬೇಕು, ನಮ್ ಜೀವನದಾಗ ಅಳವಡಿಸಿಕೊಳ್ಬೇಕು. ಹೌದು, ಒಬ್ರು ಹೇಳಿ ತಿಳಿದವ್ರು ಏನಂತಂದ್ರ ಏನಂತ, ನೋಡೋ ದೃಷ್ಟಿ ಬದಲಾದ್ರೆ ಸೃಷ್ಟಿ ಬದಲಾಸ್ತದೆ. ಸೃಷ್ಟಿ ಅಂದ್ರೆ ಬದಲಾಸ್ತದೆ, ಸೃಷ್ಟಿ ಅದೇ ಅದೇ ಇರ್ತದೆ. ಮುಂಜಾನೆ ಸೂರ್ಯ ಹುಡ್ತಾರ, ಮಧ್ಯಾಹ್ನ ಆಗ್ತಾರೆ, ರಾತ್ರಿ ಮುಣುಗ್ತಾನೆ, ಇದೇ ಒಂದ್ ನಿಯಮ. ಹೌದು, ಈ ಮುಂಜಾನೆ ಸೂರ್ಯ ಹುಟ್ಟಿ ಮುಳುಗೋದ್ರಾಗ ನಾವೇನ್ ನೋಡೋ ದೃಷ್ಟಿ ಇರ್ತೀವಿ ಅದನ್ನ ನಾವು ಬದಲಾಸ್ಕೊಂಡು ಹೋದಿವಿ ಅಂತಂದ್ರೆ ಸೃಷ್ಟಿ ಬದಲಾವಣೆ ಸಾಕಷ್ಟು ನಾವು ಚಮತ್ಕಾರ ಮಾಡುವುದು, ಆರಾಮ ಬದುಕಲಿಕ್ಕೆ ಪ್ರಯತ್ನ ಮಾಡುದು. ಶುಭಕ, ಬಹಳ ಟೈಮ್ ಆಯ್ತು, ಬಹಳ ಆಯ್ತು, ಸ್ವಲ್ಪ ನಡೀತೀನಿ. ಹೌದಾ, ಮತ್ತೇನಾರ ತಣ್ಣಕ್ ಕುಡಿಯೋದು ನೋಡು, ಬಿಸಿಲು ಗುರ್ತ ನಾನು ಚಾ ಕುಡಿಯಂಗಿಲ್ಲ ಅಂತ ಅದಕ್ಕೆ ಕೇಳಿ. ಕೆಲಸ ಏನ್ ಮಾಡಕಂತಂದ್ರ ಮಜ್ಜಿಗೆ ಮನೆಗೆ ಅವಲ್ಲ, ಸ್ವಲ್ಪ ಕೊತ್ತಂಬರಿ ಹಾಕ, ಒಂದ್ ಸ್ವಲ್ಪ ಅಲ್ಲ ಹಾಕ. ಆಯ್ತು, ಮಟ್ಟ ಮಾಡ್ಕೊಡ ಅಂತೀನಿ. ರುಚಿ ರುಚಿ ಮಜ್ಜಿಗೆ ಖಾಲಿ ಕೊಡಬೇಡ, ಇದನ್ನೆಲ್ಲ ಹಾಕೊಡು ಅಂತ ಹೇಳಿ. ಅಂತಂದ್ರೆ ಅದ ಸ್ವಲ್ಪ ಜೀರಿಗೆ ಹಾಕ. ಆಯ್ತಾಯ್ತು, ಜೀರಿಗೆ ಪುಡಿ, ಕೊತ್ತಂಬರಿ ಹಾಕ್ತೀನಿ, ಜೀರಿಗೆ ಪುಡಿ ಹಾಕ್ತೀನಿ, ಅಲ್ಲ ಹಾಕ್ತೀನಿ, ಎಲ್ಲ ಮಾಡ್ಕೊಡ್ತೀನಿ. ಅಂತಂದ್ರೆ ಮನಿ ಹೋದ್ರೆ ಶೋಭಕ್ಕೂ ನೆನೆಸ್ಕೊಂಡು ಹೋಗ್ಬೇಕು. ಆಯ್ತಾಯ್ತು, ಮನೆಗೆ ಹೋದ್ರೆ ಹೋಗಕ್ಕೆ ಶೋಭಕ್ ಎಂತ ಚಲೋ ಮಜ್ಜಿಗೆ ಮಾಡಿಬಿಡು, ಎಂದರೆ ಮಾಡಿ ಅಂತ ಅಂದು ಗೊತ್ತು ಬಯಸ್ಕೊಳ್ಳೋದು. ಆಯ್ತು, ಏನಾರ ಮಾಡಕಂತ ಬಯಸ್ಕೊಳ್ಳಾರ ಬಯಸೋ, ಏನಾರ ಮಾಡಕಂತ ಸದ್ಯಕ್ಕೆ ನಾ ಹೋಯ್ತು ಬರ್ತೀನಿ ಕೂತಿರ. ಆಯ್ತು. ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದಿರಿ.